ಕಣ್ಣನೆ ಗಾಳಿ ಕಾಡಲ್ಲಲೆದು. ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ. ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ. ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ, ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ತಾವು ಕೇಳಲಿದ್ದೀರಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಕೃಷಿ ಮಹಾವಿದ್ಯಾಲಯ ರಾಯಚೂರು ಅವರ ಸಹಭಾಗಿತ್ವದಲ್ಲಿ ತಾಲೂಕಿನ ಮಠಮಾರಿ ಗ್ರಾಮದಲ್ಲಿ ದಿನಾಂಕ 30/11/2024 ನಡೆದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಸುಗ್ಗಿ ಹಬ್ಬ 2024 ಸಮಾರೋಪ ಸಮಾರಂಭದ ಬಾನುಲಿ ವರದಿಯನ್ನ ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊನ್ನೆ ದಿನಾಂಕ 30/11/2024 ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಕೃಷಿ ಮಹಾವಿದ್ಯಾಲಯ ರಾಯಚೂರು ಇವರುಗಳ ಸಹಭಾಗಿತ್ವದಲ್ಲಿ 2024 ಸಾಲಿನ ಬಿಎಸ್ಸಿ ಅಂತಿಮ ವರ್ಷದ ಆನರ್ಸ್ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಸಮಾರೋಪ ಸಮಾರಂಭ ಮಠಮಾರಿ ಗ್ರಾಮದ ಮಹಾಂತೇಶ್ವರ ಪ್ರೌಢಶಾಲೆಯಲ್ಲಿ ಜರುಗಿತು. ರಾಯಚೂರು ತಾಲೂಕಿನ ಮರ್ಚಟ್ಹಾಳು, ಪೂರ್ತಿಪ್ಲಿ ಹಾಗೂ ಮಠಮಾರಿಗಳಲ್ಲಿ 40 ವಿದ್ಯಾರ್ಥಿಗಳ ತಂಡದೊಂದಿಗೆ ಒಟ್ಟು 3 ತಂಡದ ವಿದ್ಯಾರ್ಥಿಗಳು 120 ವಿದ್ಯಾರ್ಥಿಗಳಿಗೆ 10 ವಾರಗಳ ಕಾಲ ಈ ಗ್ರಾಮೀಣ ಕೃಷಿ ಕಾರ್ಯಾನುಭವದ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಭಾಗದ ರೈತರ ಪರಿಚಯವಾಗಬೇಕು, ಮಣ್ಣು ನೀರು ಇವುಗಳ ಪ್ರಾತ್ಯಕ್ಷಿಕೆಯ ಮೂಲಕ ರೈತ ಬಾಂಧವರ ಜೊತೆ ಒಡನಾಟವನ್ನು ಇಟ್ಟುಕೊಂಡು ಗ್ರಾಮೀಣ ಜನಜೀವನದ ಅರ್ಥವನ್ನು ಮಾಡಿಕೊಂಡು ಹೋಗಲಿಕ್ಕೆ ಪ್ರತಿ ವರ್ಷವೂ ಕೂಡ ಈ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರವನ್ನು ಆಯೋಜನೆ ಮಾಡಲಾಗ್ತದೆ. ಈ ನಿಟ್ಟಿನಲ್ಲಿ 10 ವಾರಗಳ ನಂತರ ಮಠಮಾರಿಯಲ್ಲಿ ಸಮಾರೋಪ ಸಮಾರಂಭ ಸುಗ್ಗಿ ಹಬ್ಬ ಕಾರ್ಯಕ್ರಮ ಜರುಗಿತು. ಪ್ರಾರಂಭದಲ್ಲಿ ಮಠಮಾರಿ ಗ್ರಾಮದ ವೀರಭದ್ರೇಶ್ವರ ಮಹಾದ್ವಾರದಿಂದ ವಿದ್ಯಾರ್ಥಿಗಳು, ವಿಶ್ವವಿದ್ಯಾಲಯದ ಅಧಿಕಾರಿಗಳು, ರೈತರು, ರೈತ ಮಹಿಳೆಯರು ಮೆರವಣಿಗೆಯ ಮೂಲಕ ಮಹಾಂತೇಶ್ವರ ಸರ್ಕಾರಿ ಪ್ರೌಢಶಾಲೆಯ ಆವರಣಕ್ಕೆ ಆಗಮಿಸಿತು. ನಂತರ ವಿದ್ಯಾರ್ಥಿಗಳು ರೈತರಿಗಾಗಿ ಪ್ರಾತ್ಯಕ್ಷಿಕೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಮಠಮಾರಿ, ಮರ್ಚಟ್ಹಾಳ ಹಾಗೂ ಪೂರ್ತಿಪ್ಲಿ ಗ್ರಾಮಗಳ ಪರಿಚಯ, ಅವುಗಳ ನಕಾಶೆಯನ್ನು ಪ್ರಾರಂಭದಲ್ಲಿ ಮಾಡಲಾಗಿತ್ತು ಮತ್ತು ಬಿತ್ತನೆಯಿಂದ ಕಟಾವಿನವರೆಗೆ ರೈತ ಬಾಂಧವರಿಗೆ ಬೇಕಾದಂತಹ ತಾಂತ್ರಿಕ ಮಾಹಿತಿಗಳನ್ನು ವಿದ್ಯಾರ್ಥಿಗಳು ಪ್ರಾತ್ಯಕ್ಷಿಕೆಯ ಮೂಲಕ ಅನಾವರಣ ಮಾಡಲಾಗಿತ್ತು. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಪ್ರಾತ್ಯಕ್ಷಿಕೆಗಳನ್ನು ರೈತ ಬಾಂಧವರಿಗೆ ತಿಳಿಸಿ ಕೃಷಿಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸುವಂತೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ವಿಶ್ವವಿದ್ಯಾಲಯದ ಅಧಿಕಾರಿಗಳು, ರೈತರು ವಿದ್ಯಾರ್ಥಿಗಳ ಈ ವಸ್ತು ಪ್ರದರ್ಶನದ ತಾಕುಗಳನ್ನು ಭೇಟಿ ಮಾಡಿ ವೇದಿಕೆಯ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಿದರು. ಪ್ರಾರಂಭದಲ್ಲಿ ವೇದಿಕೆಯ ಕಾರ್ಯಕ್ರಮಗಳು ಕುಮಾರಿ ಲಕ್ಷ್ಮಿ ಅವರ ಪ್ರಾರ್ಥನೆಯ ಮೂಲಕ ಆರಂಭವಾಯಿತು. ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ ಪಾರ್ವತಿನಾದನ ಸುಂದರವದನ, ಪಾರ್ವತಿನಾದನ ಸುಂದರವದನ ಸರ್ವಾದಿ ಸುರ ಪ್ರಿಯ ಶಿರಬಾಗುವೆನ, ಸರ್ವಾದಿ ಸುರ ಪ್ರಿಯ ಶಿರಬಾಗುವೆನ, ಗಣಪತಿಯನ್ನ ಪಾಲಿಸೋ. ಆದಿ ಪೂಜಿತ ನಿನ್ನ ಮೋದ ಭಕ್ತರಿಗಿಟ್ಟು, ಆದಿ ಪೂಜಿತ ನಿನ್ನ ಮೋದ ಭಕ್ತರಿಗಿಟ್ಟು, ಮಾಧವನಲ್ಲಿ ಮನ ಸದಾ ನಿಲ್ಲಿಸುನಿ, ಮಾಧವನಲ್ಲಿ ಮನ ಸದಾ ನಿಲ್ಲಿಸುನಿ, ಗಣಪತಿಯನ್ನ ಪಾಲಿಸು. ಪಂಕಜನಾಯನ ಶ್ರೀ ವೆಂಕ ವಿಠಲನ, ಪಂಕಜನಾಯನ ಶ್ರೀ ವೆಂಕಟ ವಿಠಲನ, ಕಿಂಕರನಲ್ಲಿ ಸನ್ನ ಶಂಕರತನಯನ, ಕಿಂಕರನಲ್ಲಿ ಸನ್ನ ಶಂಕರತನಯನ, ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸು, ಗಣಪತಿಯನ್ನ ಪಾಲಿಸು, ಗಣಪತಿಯನ್ನ ಪಾಲಿಸು. ನಂತರ ಧ್ವನಿ ಮುದ್ರಿತ ರೈತ ಗೀತೆಗೆ ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರು ಎದ್ದು ನಿಂತು ಗೌರವವನ್ನ ಸಲ್ಲಿಸಿದ್ರು. ಪಯಸದ ಸೇವೆಯ ಪೂಜೆಯ ಕರ್ಮವೇ ಅವರ ಸಾಧನವು, ಕಷ್ಟದೊಡನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಡಗವನೆ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲಿ. ಗ್ರಾಮೀಣ ಕೃಷಿ ಕಾರ್ಯಾನುಭವದ ಶಿಬಿರದ ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರನ್ನ ಕುಮಾರಿ ಅಶ್ವಿನಿ ಇವರು ಸ್ವಾಗತವನ್ನ ಕೋರಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೃಷಿ ಮಹಾವಿದ್ಯಾಲಯ ರಾಯಚೂರಿನ ಡೀನ್ ಡಾಕ್ಟರ್ ನಾರಾಯಣ ರಾವ್ ಇವರುಗಳು ವಹಿಸಿದರು. ಮುಖ್ಯ ಅತಿಥಿಗಳಾಗಿ ವಿಶ್ವವಿದ್ಯಾಲಯದ ಕುಲಸಚಿವರಾದಂತಹ ಡಾಕ್ಟರ್ ಎಂ ವೀರನಗೌಡ, ಸಹ ಸಂಶೋಧನಾ ನಿರ್ದೇಶಕರಾದಂತಹ ಡಾಕ್ಟರ್ ಅಮರೇಗೌಡ, ಸಹ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಎಆರ್ ಕುರುಬರ್, ಕೃಷಿ ಮಹಾವಿದ್ಯಾಲಯ ರಾಯಚೂರಿನ ಕೀಟ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಎಜಿ ಶ್ರೀನಿವಾಸ್, ಮಠಮಾರಿ ಪೂರ್ತಿಪ್ಲಿ ಮರ್ಚಟ್ಟಾಳ್ ಗ್ರಾಮದ ಜನಪ್ರತಿನಿಧಿಗಳು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅದೇ ರೀತಿ ಈ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಸಂಯೋಜಕರಾದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್, ಡಾಕ್ಟರ್ ಶಶಿಧರ್, ಡಾಕ್ಟರ್ ವಿಶ್ವನಾಥ್, ಡಾಕ್ಟರ್ ಅಮೃತಾ ಜೋಶಿ, ಡಾಕ್ಟರ್ ಸುಶೀಲಾ ನಾಡಗೌಡ, ಡಾಕ್ಟರ್ ಸುಮಾ ಟಿಸಿ ಇವರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ನೀಡಿದರು. ಕಾರ್ಯಕ್ರಮದ ಕುರಿತು ಕೃಷಿ ಮಹಾವಿದ್ಯಾಲಯ ರಾಯಚೂರಿನ ವಿಸ್ತರಣಾ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಶಶಿಧರ್ ಡಿ ಇವರುಗಳು ಪ್ರಾಸ್ತಾವಿಕವಾಗಿ ಮಾತುಗಳನ್ನ ಆಡಿದರು. ಈ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಕೃಷಿ ಮಹಾವಿದ್ಯಾಲಯ ರಾಯಚೂರಿನ ಈ ಒಂದು ಕೃಷಿ ವಸ್ತು ಪ್ರದರ್ಶನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕೃಷಿ ವಸ್ತು ಪ್ರದರ್ಶನ ಮತ್ತು ರೈತರ ಅಂದರೆ ವಿದ್ಯಾರ್ಥಿಗಳನ್ನು ಮೂರು ಹಳ್ಳಿಗಳಿಗೆ ನಾವು ಅವ್ರನ್ನ ಹಾಕಿರ್ತೀವಿ. ಇದರ ಪ್ರಮುಖ ಉದ್ದೇಶವೇನಂತಂದರೆ ನಮ್ಮ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಮೂರು ವರ್ಷ ತಮ್ಮ ಕಲಿಕೆಯನ್ನು ನಮ್ಮ ಪಠ್ಯಕ್ರಮದಲ್ಲಿ ಕಲಿತಿರ್ತಾರೆ. ಅವರಿಗೆ ಪ್ರಾಯೋಗಿಕವಾಗಿ ಯಾವುದೇ ಒಂದು ಅನುಭವ ಇರೋದಿಲ್ಲ. ಆ ಅನುಭವವನ್ನು ಕೊಡೋದಕ್ಕೋಸ್ಕರ ನಾವು ಈ ಪೂರ್ತಿಪ್ಲಿ ಮಠಮಾರಿ ಮತ್ತು ಮರ್ಚಟ್ಟಾಳ್ ಗ್ರಾಮದಲ್ಲಿ 40-40 ವಿದ್ಯಾರ್ಥಿಗಳಂತೆ ಅವುಗಳನ್ನು ಹಂಚಿ ಆ ವಿದ್ಯಾರ್ಥಿಗಳು ತಮ್ಮ ಒಂದು ಊರಿನಲ್ಲಿ ಪ್ರಾಯೋಗಿಕವಾಗಿ ಕೆಲವೊಂದು ವಿಷಯಗಳನ್ನು ಕಲಿತಿರ್ತಾರೆ. ಹಾಗೂ ರೈತರಿಗೂ ನಿಮಗೆ ತಮಗೆ ಗೊತ್ತಿರುವಂಥ ವಿಷಯಗಳನ್ನು ರೈತರಿಗೂ ಮನಮುಟ್ಟುವಂತೆ ಮಾಡಿಕೊಟ್ಟಂತೆ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಅವರು ತಮ್ಮ ಒಂದು ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮವನ್ನು ಅಂತಿಮಗೊಳಿಸಲು ಈ ಒಂದು ವೇದಿಕೆಯನ್ನು ಸಜ್ಜುಗೊಳಿಸಿರ್ತಾರೆ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಾವು ಕಳೆದ 10 ವಾರಗಳ ಅಧ್ಯಯನದ ವರದಿಯನ್ನ ಮರ್ಚಟ್ಟಳ ಗ್ರಾಮದ ಮುಂದಾಳು ಕುಮಾರಿ ಸುಧಾ ಇವರುಗಳು ಮಂಡನೆಯನ್ನ ಮಾಡಿದರು. ನಂತರ ಲಿಖಿತ ದೀಪ ಇವರುಗಳು ಕೂಡ ತಮ್ಮ ವರದಿಯನ್ನ ವಾಚನ ಮಾಡಿದರು. ಎಲ್ಲರಿಗೂ ನಮಸ್ಕಾರಗಳು. ಕೃಷಿ ಮಹಾವಿದ್ಯಾಲಯ ರಾಯಚೂರು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಕೃಷಿ ಕಾರ್ಯಾನುಭವ ಶಿಬಿರಕ್ಕೆ 3 ಹಳ್ಳಿಗಳನ್ನು ಆಯ್ಕೆ ಮಾಡಲಾಗಿತ್ತು. ಇಂದು ನಾನು ಮರ್ಚಟಾಳ ಗ್ರಾಮದ ಶಿಬಿರದ ವರದಿಯನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತಿದ್ದೇನೆ. ಈ ಶಿಬಿರದ ಉದ್ದೇಶ ಪಠ್ಯಪುಸ್ತಕದಲ್ಲಿ ಕಲಿತಿದ್ದನ್ನು ಪ್ರಾಯೋಗಿಕವಾಗಿ ರೈತರೊಂದಿಗೆ ಅನುಭವ ಪಡೆಯುವ ಚಟುವಟಿಕೆ ಆಗಿದೆ. ಈ ಒಂದು ಶಿಬಿರವು ಸೆಪ್ಟೆಂಬರ್ 31 ಪ್ರಾರಂಭವಾಗಿ ಇಂದಿಗೆ 62 ದಿನಗಳಾಗಿದೆ. ಈಗ ಅಂತಿಮ ಘಟ್ಟಕ್ಕೆ ಸೇರಿದೆ. ಈ ಒಂದು ಶಿಬಿರವು 71 ದಿನಗಳ ಕಾಲದವರೆಗೆ ಇದ್ದು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮಗಳು ರೈತರಿಗೆ ಉಪಯುಕ್ತವಾಗಬೇಕೆಂದು ಏರ್ಪಡಿಸಿದ್ದೇವೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಮೊದಲನೇ ವಾರ ನಾವು ಊರಿನ ಮುಖಂಡರೊಡನೆ ಚರ್ಚೆ ನಡೆಸಿ ಊರಿನ ಎಲ್ಲಾ ಕಚೇರಿಗಳ ಮಾಹಿತಿ ಪಡೆದು ತದನಂತರ ಎಲ್ಲಾ ಕಚೇರಿಗಳಿಗೆ ಭೇಟಿ ನೀಡಿ ಸಾಮಾನ್ಯ ವಿವರಗಳನ್ನು ಸಂಗ್ರಹಿಸಿದೆವು. ಊರಿನಲ್ಲಿ ಗ್ರಾಮೀಣ ಸಹಭಾಗಿತ್ವ ಮುಖೇನ ಚಟುವಟಿಕೆ ಮಾಡುವುದರ ಮೂಲಕ ಎಲ್ಲರ ಗ್ರಾಮಸ್ಥರನ್ನ ಮನಸೆಳೆದವು. ಎರಡನೇ ವಾರದಲ್ಲಿ ವಿಶ್ವ ಹತ್ತಿ ದಿನಾಚರಣೆಯನ್ನು ಆಚರಿಸುವ ಮೂಲಕ ಜನರೊಂದಿಗೆ ಚರ್ಚೆ ನಡೆಸಿ ಊರಿನಲ್ಲಿ ಸಮಸ್ಯೆಗಳನ್ನು ಅರಿತುಕೊಂಡೆವು. ಈ ಸಮಸ್ಯೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಯಾವ ರೀತಿಯಾಗಿ ಪರಿಹಾರ ಕಂಡುಕೊಳ್ಳಲು 10 ವಾರಕ್ಕೆ ಪ್ರತ್ಯಕ್ಷಿಕ ಸಂಕೀರ್ಣ ಗುಂಪು ಚಟುವಟಿಕೆಗಳ ವಿಷಯಗಳನ್ನು ಪಟ್ಟಿಯನ್ನು ಸಿದ್ಧಪಡಿಸಿದೆವು. ನಂತರ ಫೆರಮೋನ್ ಟ್ರಾಪ್ಸ್ ಟ್ರಿಕಿ ಟ್ರಾಪ್ಸ್ ರೈತರ ಹೊಲದಲ್ಲಿ ಹಾಕುವುದರ ಮೂಲಕ ಕೀಟಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕೆಂದು ತಿಳಿಸಿ ಹಾಗೆಯೇ ಹತ್ತಿ ಮೆಣಸಿನಕಾಯಿಯಲ್ಲಿ ಬರುವ ರೋಗ ಮತ್ತು ಕೀಟ ನಿರ್ವಹಣೆಗಳ ಸಂಕೀರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಗ್ರಾಮಸ್ಥರು ತಮ್ಮ ಹೊಲದಲ್ಲಿ ಆಗಿರುವ ಸಮಸ್ಯೆಗಳನ್ನು ಎಲ್ಲ ಶಿಕ್ಷಕರೊಂದಿಗೆ ಹಂಚಿಕೊಂಡರು. ನಾಲ್ಕನೇ ವಾರದಲ್ಲಿ ಶೂನ್ಯ ಶಕ್ತಿ ಸಂಪಾದನೆ ಕೊನೆ ಎರೆಹುಳು ಗೊಬ್ಬರ ತೊಟ್ಟಿ ಕೀಟನಾಶಕಗಳ ಸುರಕ್ಷತೆ ಬಳಕೆಯ ಪ್ರಾತ್ಯಕ್ಷಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮದಲ್ಲಿ ಜನರು ಭಾಗವಹಿಸುವಿಕೆ ತುಂಬಾ ಸಂತೋಷವನ್ನು ಉಂಟು ಮಾಡಿತು ಮತ್ತು ಕೈ ತೋಟದ ಮಹತ್ವವನ್ನು ಜನರೊಂದಿಗೆ ಹಂಚಿಕೊಂಡು ಅವರು ಕೂಡ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ಅವರಲ್ಲಿ ಅರಿವು ಮೂಡಿಸಿದೆವು. ಐದನೇ ವಾರದಲ್ಲಿ ಅರಣ್ಯೀಕರಣ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅರಣ್ಯ ಮರಗಳಾದ ಶ್ರೀಗಂಧ ಮಹಗಣಿ ಅಂತಹ ಮರಗಳನ್ನು ಹಚ್ಚುವುದರಿಂದ ರೈತರಿಗೆ ಬರುವ ಆದಾಯದ ಬಗ್ಗೆ ತಿಳಿಸಿಕೊಟ್ಟು ಇದರ ಮಾಹಿತಿಯನ್ನು ಕೇಳಿ ಆಸಕ್ತಿಯುತ ಜನರು ರೈತರು ಸಸ್ಯ ಚಿಕಿತ್ಸಾಲಯಕ್ಕೆ ಬಂದು ಹೆಚ್ಚಿನ ಮಾಹಿತಿಯನ್ನು ಪಡೆದರು. ಅದೇ 6ನೇ ವಾರದಲ್ಲಿ ಅನಿಮಲ್ ಹೆಲ್ತ್ ಕ್ಯಾಂಪ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಪ್ರಾಣಿಗಳಲ್ಲಿ ಬರುವ ಕಾಲುಬಾಯಿ ರೋಗ ಲಸಿಕೆಗಳನ್ನು ಹಾಕುವುದರ ಜೊತೆಗೆ ಶುದ್ಧ ಹಾಲಿನ ಉತ್ಪಾದನೆ ಹೇಗೆ ಮಾಡಬೇಕೆಂಬುದನ್ನು ತಿಳಿಸಿಕೊಟ್ಟೆವು. 7ನೇ ವಾರದಲ್ಲಿ ಬೀಜೋಪಚಾರ ಮಾಡುವ ಮೂಲಕ ಮಣ್ಣಿನಿಂದ ಬರುವ ರೋಗವನ್ನು ತಡೆಗಟ್ಟುವ ಬಗ್ಗೆ ಹೇಳಿದೆವು ಮತ್ತು ಕೃಷಿ ಸಂಬಂಧಿತ ಸ್ಕೀಮ್ಸ್ ಮತ್ತು ಸರ್ಕಾರದ ಸವಲತ್ತುಗಳ ಬಗ್ಗೆ ಸಂಕೀರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ಇದರಲ್ಲಿ ಜನರು ಭಾಗವಹಿಸಿ ಅವರ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು. 8ನೇ ವಾರದಲ್ಲಿ ಅಜೋಲಾ ಉತ್ಪಾದನೆ ಮತ್ತು ಮಣ್ಣಿನ ಸೌರೀಕರಣ ಪ್ರಾತ್ಯಕ್ಷಿಕ ಚಟುವಟಿಕೆಗಳನ್ನು ಮಾಡುವುದರ ಮೂಲಕ ಅದರ ಉಪಯೋಗವನ್ನು ಜನರಿಗೆ ಹೇಳಿ ಅವರು ಕೂಡ ಇದರ ಉಪಯುಕ್ತತೆ ತೆರೆದುಕೊಳ್ಳುವುದನ್ನು ಮನಮುಟ್ಟಿಸಿದೆವು. 9ನೇ ವಾರದಲ್ಲಿ ವಿಕಸಿತ ಭಾರತ 2047 ಎಂಬ ವಿಷಯವನ್ನು ಇಟ್ಟುಕೊಂಡು ಶಿಬಿರಾರ್ಥಿಗಳ ಅಭಿಪ್ರಾಯವನ್ನು ಮಕ್ಕಳೊಂದಿಗೆ ಹಂಚಿಕೊಂಡರು. ಕಾರ್ಯಕ್ರಮದ ಕೊನೆಯಲ್ಲಿ ವಿದ್ಯಾರ್ಥಿಗಳ ಅನಿಸಿಕೆಗಳು ಅಭಿಪ್ರಾಯಗಳನ್ನು ಕೇಳಿ ಸಂತೋಷವಾಯಿತು ಮತ್ತು ಪೋಷಣ ಅಭಿಯಾನ ಕಾರ್ಯಕ್ರಮಗಳನ್ನು ಕೂಡ ಇಟ್ಟುಕೊಂಡಿದ್ದೆವು. ಊರಿನ ಸ್ವಚ್ಛತೆ ಕಾಪಾಡಲು ಸುರಕ್ಷಿತ ಜೀವನ ನಡೆಸಲು 2 ಅಕ್ಟೋಬರ್ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ವಿಶ್ವ ಶೌಚಾಲಯ ದಿನಾಚರಣೆಯನ್ನು ಆಚರಿಸುವ ಮೂಲಕ ಗ್ರಾಮಸ್ಥರಿಗೆ ಸ್ವಚ್ಛತೆ ಜ್ಞಾನವನ್ನು ಮೂಡಿಸಿದೆವು. ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಗುಂಪು ಚರ್ಚೆಗಳ ವಿಷಯಗಳನ್ನು ಆರಿಸಿಕೊಂಡು ವಾರಕ್ಕೆ 2 ವಿಷಯದಂತೆ ಚರ್ಚೆ ನಡೆಸಿ ಒಂದು ಹಂತದಲ್ಲಿ ಪರಿಹಾರ ಕಂಡುಕೊಂಡು ಜನರಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲು ಈ ಒಂದು ಗುಂಪು ಚರ್ಚೆ ಉಪಯುಕ್ತವಾಯಿತು ಮತ್ತು ಈ ಒಂದು ಶಿಬಿರದಲ್ಲಿ ದಸರಾ ಹಬ್ಬ ಮತ್ತು ದೀಪಾವಳಿ ಹಬ್ಬಗಳು ಗ್ರಾಮಸ್ಥರೊಂದಿಗೆ ಸಿಹಿ ಹಣ್ಣು ಹಂಚಿಕೊಂಡು ಹೊಸ ಬೆಳಕಿನ ಹೊಸ ಅನುಭವವನ್ನು ಪಡೆದ ನಾವೇ ಪುಣ್ಯವಂತರು ಎಂದು ಹೇಳಲು ಇಷ್ಟಪಡುತ್ತೇನೆ. ಕಾರ್ಯಕ್ರಮವನ್ನ ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರು ಮುಖ್ಯವಾಗಿ ವಿಶ್ವವಿದ್ಯಾಲಯದ ಕುಲಸಚಿವರಾದಂತಹ ಡಾಕ್ಟರ್ ಎಂ ವೀರನಗೌಡ ಇವರುಗಳು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನ ಮಾಡಿದರು. ನಂತರ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಂತಹ ವಿಶ್ವವಿದ್ಯಾಲಯದ ಕುಲಸಚಿವರಾದಂತಹ ಡಾಕ್ಟರ್ ಎಂ ವೀರನಗೌಡ ಇವರುಗಳು ಈ ರಾವೇ ವಿದ್ಯಾರ್ಥಿಗಳ ಕಾರ್ಯಚಟುವಟಿಕೆ ಹಾಗೂ ಈ ಭಾಗದ ಜನಜೀವನದ ಕುರಿತು ತಮ್ಮ ಉದ್ಘಾಟನಾ ನುಡಿಗಳನ್ನ ಆಡಿದರು. ಈ ಒಂದು ಕೃಷಿ ಕಾರ್ಯಾಗಾರ ಶಿಬಿರ ನಾವು ಇದೇ ಮಠಮಾರಿ ಗ್ರಾಮದಲ್ಲಿಯೇ ನಾವು ಇದನ್ನು ಉದ್ಘಾಟನೆ ಮಾಡಿದ್ವಿ. ಸುಮಾರು 1.5-2 ತಿಂಗಳು ಹಿಂದೆ ಮಾಡಿದ್ವಿ. ಮೊಟ್ಟ ಮೊದಲನೇದಾಗಿ ನಾನು ಈ ಒಂದು ಕೃಷಿ ಶಿಬಿರ ನನ್ನದೇ ಊರಾದ ಮಠಮಾರಿ ಗ್ರಾಮದಲ್ಲಿ ಹಮ್ಮಿಕೊಂಡಿರೋದಕ್ಕೋಸ್ಕರ ನಾನು ಇವತ್ತು ಈ ಡೀನ್ ಆದ ಡಾಕ್ಟರ್ ನಾರಾಯಣ ರಾವ್ ಮತ್ತು ಇನ್ನಿತರ ಎಲ್ಲ ಪ್ರಾಧ್ಯಾಪಕರು ಮತ್ತು ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಾನುಭವ ಇದೇನಿದೆ ಶಿಬಿರ ಏನಿದೆ ಈಗ ವರದಿ ಒಪ್ಪಿಸಿದಂಗೆ ಮೂರು ಗ್ರಾಮಗಳಲ್ಲಿ ಹಮ್ಮಿಕೊಂಡಿತ್ತು. ಈ ಒಂದು ಏನು ಇನಾಗ್ರೇಷನ್ ಏನು ಮಾಡಿದ್ವಿ ಅದು ಮೊನ್ನೆ ಮಾಡಿದಂಗೆ ಅನಿಸ್ತದೆ. ಇದು ಒಂದೂವರೆ ತಿಂಗಳಿಗಿಂತ ಹೆಚ್ಚಾಯಿತು. ಅದು ಮೊನ್ನೆ ನಾವು ಇನಾಗ್ರೇಷನ್ ಮಾಡಿದ್ವಿ. ಆಗಲೇ ಈ ಒಂದು ಕ್ಲೋಸಿಂಗ್ ಪ್ರೋಗ್ರಾಮಿಗೆ ಬಂದಿದ್ದೀವಿ. ಅಂದರೆ ಈ ಹಳ್ಳಿಗಳಲ್ಲಿ ತಾವು ಯಶಸ್ವಿಯಾಗಿ ಈ ಒಂದು ಎರಡೂವರೆ ತಿಂಗಳ ಒಂದು ಶಿಬಿರವನ್ನು ತಾವು ಈಗಾಗಲೇ ಸುಸೂತ್ರವಾಗಿ ಮುಗಿಸೋದಕ್ಕೆ ಬಂದಿದ್ದೀರಿ. ಅದರ ಅರ್ಥ ಏನಪ್ಪ ಅಂದರೆ ನಿಮಗೆ ಈ ಹಳ್ಳಿಗಳಲ್ಲಿ ಈ ಮೂರು ಗ್ರಾಮಗಳಲ್ಲಿ ನಿಮಗೆ ಒಳ್ಳೆಯ ಸಹಕಾರ ಕೂಡ ಸಿಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಸಹಕಾರ ನೀಡಿದ್ದಕ್ಕಾಗಿ ನಾನು ಎಲ್ಲ ಮೂರು ಗ್ರಾಮದ ಎಲ್ಲ ಮುಖಂಡರಿಗೂ ಗ್ರಾಮಸ್ಥರಿಗೂ ನಾನು ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇನ್ನೂ ಒಂದು ಮುಖ್ಯವಾದದ್ದು ನಾನು ಇಲ್ಲಿ ಹೇಳಬೇಕಂದ್ರೆ ಇವತ್ತು ನಾವು ಬಂದ ತಕ್ಷಣ ನಾವು ಈ ಒಂದು ಪ್ರದರ್ಶನ ಏನು ಮಳಿಗೆಗಳನ್ನು ನೀವೆಲ್ಲ ವಿದ್ಯಾರ್ಥಿಗಳು ಹಾಕಿದ್ದೀರಿ ಅದು ತುಂಬ ಅಟ್ರಾಕ್ಟಿವ್ ಆಗಿದೆ. ನಾನು ಫಸ್ಟ್ ಬರುವಾಗ ಏನು ಅಂದ್ಕೊಂಡಿದ್ದೆ ಒಂದು ನಾಲ್ಕಾರು ಏನೋ ಹಾಕಿರ್ಬೇಕು ಇನ್ ಜನರಲ್ ಅಷ್ಟೇ ಭಾಳಷ್ಟು ಏನು ಇರಲಿಕ್ಕಿಲ್ಲ ಅಂದ್ಕೊಂಡು ಬಂದೆ. ಬಟ್ ಇಲ್ಲಿ ಬಂದು ನೋಡಿದಾಗ ಏನನ್ಸ್ತು ಇದೊಂದು ಸಣ್ಣ ಒಂದು ಕೃಷಿ ಮೇಳದ ಥರನೇ ಇದೆ ಅಂತ ಅಂದ್ಕೊಂಡ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇಲ್ಲಿ ನಾವು ತಿಳ್ಕೊಂಡು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪ್ರಸ್ತುತದಲ್ಲಿ ನಡೆಯುತ್ತಿರುವಂತ ಎಲ್ಲಾ ತರಹದ ಒಂದು ಕಾರ್ಯಕ್ರಮಗಳನ್ನು ಇಲ್ಲಿ ಬಿಂಬಿಸಿದ್ದಾರೆ. ಅಂದ್ರೆ ಅದು ಪ್ರೊಸೆಸಿಂಗ್ ಇರ್ಬೋದು, ಮಷಿನರಿ ರಿಲೇಟೆಡ್ ಇರ್ಬೋದು, ಕೃಷಿಗೆ ಸಂಬಂಧಪಟ್ಟ ಕೀಟಶಾಸ್ತ್ರದ್ದಿರ್ಬೋದು, ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸ್ಕೀಮ್ಗಳು, ಬೇರೆ ಬೇರೆ ಯೋಜನೆಗಳು, ಇವತ್ತು ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು, ರಾಜ್ಯ ಸರ್ಕಾರದ ಯೋಜನೆಗಳು ಎಲ್ಲವನ್ನು ಕೂಡ ಅವರು ಈ ಒಂದು ಪ್ರದರ್ಶನದಲ್ಲಿ ತೋರಿಸ್ತಾ ಇದ್ದಾರೆ. ಅದು ಅದರಿಂದ ಗ್ರಾಮಸ್ಥರಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಈ ಒಂದು ಏನು ಇನಾಗ್ರೇಷನ್ ಆಕ್ಚುಲಿ ಕ್ಲೋಸಿಂಗ್ ಫಂಕ್ಷನ್ನ ಒಂದು ಉದ್ಘಾಟನೆ ಏನಿದೆ ಮತ್ತು ವಸ್ತು ಪ್ರದರ್ಶನದ ಉದ್ಘಾಟನೆ ನನಗೆ ತಿಳಿದಂಗೆ ಬೆಳಿಗ್ಗೆನೆ ಆಗಬೇಕಾಗಿತ್ತು. ಬಟ್ ಇದು ಮಧ್ಯಾಹ್ನಕ್ಕೆ ಬೇರೆ ಬೇರೆ ರೀಸನ್ಗಳಿಂದ ಇದು ಮಧ್ಯಾಹ್ನಕ್ಕೆ ಹಾಕ್ಕೊಂಡು ಈಗ ಸಾಯಂಕಾಲ ಆಗ್ತಾ ಇದೆ. ನಮಗೆ ನನಗನ್ಸ್ತದೆ ಇವತ್ತು ಬಹಳಷ್ಟು ಜನ ರೈತರು ಬಂದು ಹೋಗಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಇವತ್ತು ಈ ಸಂಜೆ ಹೊತ್ತಲ್ಲಿ ನಾವೇನು ಮೆರವಣಿಗೆ ಮಾಡ್ಕೊಂಡು ಬಂದ್ವಿ ಈ ಟೈಮಲ್ಲಿ ಕೂಡ ಊರಿನ ಹಲವಾರು ಜನರಿಗೆ ಇದರ ಬಗ್ಗೆ ಮಾಹಿತಿ ಕೂಡ ಹೋಗಿರ್ತದೆ. ರಾವೇ ಶಿಬಿರದ ಏನು ಟೈಮಿಂಗ್ ಇದು ಬಹಳ ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಮ್ಮ ಈ ಭಾಗದಲ್ಲಿ ಮ್ಯಾಕ್ಸಿಮಮ್ ಬೆಳೆಯುವಂಥದ್ದು ಹತ್ತಿ ಮತ್ತು ನೀರಾವರಿ ರಾಜ್ಯದಲ್ಲಿ ಮೆಣಸಿನಕಾಯಿ ಮತ್ತು ಸ್ವಲ್ಪ ಮಟ್ಟಿಗೆ ತೊಗರಿ ಬೆಳೆ. ಇದು ಪಕ್ಕ ಸೀಸನ್. ನೀವು ಬಂದಾಗ ಬಿತ್ತನೆ ಆದ ನಂತರ ನೀವು ಇಲ್ಲಿ ಬಂದಿದ್ದೀರಿ, ಅದರ ನಂತರನೇ ಮೇನ್ ಎಲ್ಲ ಕಾರ್ಯಗಳು ನಡೀತದೆ. ಅಂದ್ರೆ ಕಳೆ ತೆಗೆಯುವಂಥದ್ದು ಇಂಟರ್ ಕಲ್ಟಿವೇಷನ್ ಇರ್ಬೋದು, ಆಮೇಲೆ ಪ್ರಮುಖವಾಗಿ ಸ್ಪ್ರೇಯಿಂಗ್ ಆಪರೇಷನ್, ಈ ಯಾವ ಥರದ ಕೀಟ ರೋಗಗಳು ಬರ್ತವೆ ಮತ್ತು ಅದಕ್ಕೆ ಏನೇನು ಸ್ಪ್ರೇಯಿಂಗ್, ರೈತರ ಪ್ರಕಾರ ಅವ್ರು ಏನೇನು ಸ್ಪ್ರೇಯಿಂಗ್ ಮಾಡ್ತಾರೆ, ಸೈಂಟಿಫಿಕ್ ಆಗಿ ಅವ್ರು ಏನು ಮಾಡಬೇಕಾಗಿತ್ತು, ಮತ್ತು ಅದೇ ಥರ ಹಾರ್ವೆಸ್ಟಿಂಗ್ ಕೂಡ ಹತ್ತಿ ಬಿಡಿಸೋದು. ಯಾಕಂದರೆ ಇನ್ನೂವರೆಗೆ ಹತ್ತಿ ಬಿಡಿಸೋದಕ್ಕೆ ಯಾವುದೇ ಮಷಿನ್ ಕೂಡ ಇನ್ನೂವರೆಗೆ ವಿಶ್ವವಿದ್ಯಾಲಯಗಳು ಯಾವುದೇ ವಿಶ್ವವಿದ್ಯಾಲಯ ಅಥವಾ ತಯಾರು ಮಾಡೋದಕ್ಕೆ ಆಗಿಲ್ಲ. ಕೆಲವೊಂದು ನಾವು ಭಾಳ, ನಾನು ಕೂಡ ಮಷಿನರಿ ವಿಭಾಗದಲ್ಲೇ ಕೆಲಸ ಮಾಡಿದ್ದೀನಿ, ನಾವು ಭಾಳ ಯೋಚನೆ ಮಾಡಿದ್ದೀವಿ ಹಿಂದೆ ಎಲ್ಲ ಯಾವುದಾದ್ರೂ ಈ ಮೇನ್ಲಿ ಹತ್ತಿ ಬಿಡಿಸೋದು ಮಷಿನ್ ಬಗ್ಗೆ ಏನಾದರೂ ಒಂದು ಆದ್ರೆ ಚೆನ್ನಾಗಿರ್ತದೆ ಅಂತ ನಾವು ಯೋಚನೆ ಮಾಡಿ ಪ್ರಸ್ತುತ ನಾನು ಕೂಡ ಭಾಳಷ್ಟು ಕೆಲವೊಂದು ಕಾಟನ್ ರಿಸರ್ಚ್ ಸೆಂಟರ್ಗಳಲ್ಲಿ ಕೂಡ ನಾನು ಹೋಗಿ ಎಲ್ಲ ಅಡ್ಡಾಡ್ಕೊಂಡು ಬಂದೆ. ಒಂದು ಪ್ರಾಬ್ಲಮ್ ಏನಂದ್ರೆ ಈಗಾಗಲೇ ಈ ಹತ್ತಿ ಬಿಡಿಸೋದಕ್ಕೆ ಮಷಿನ್ ಅವೈಲೇಬಲ್ ಇದೆ, ಬಟ್ ಅದು ಇಂಪೋರ್ಟೆಡ್ ಮಷಿನ್, ಅದು ಜಾನ್ ಡೀರ್ ಕಂಪ್ನಿದು ಮತ್ತು ಇನ್ನು ಬೇರೆ ಕಂಪ್ನಿ ಮಷಿನ್ಸು ಅದು ನಾಗಪುರದಲ್ಲಿ ಅವೈಲೇಬಲ್ ಇದ್ದಾವೆ, ಕೆಲವೊಂದು ನಾರ್ತ್ ಇಂಡಿಯಾದಲ್ಲಿ ಕೆಲವೊಂದು ಕಡೆ ಅದರ ಪ್ರಯೋಗಗಳು ಕೂಡ ಮಾಡಿದರು. ಬಟ್ ಅದನ್ನು ನಮ್ಮ ಒಂದು ಇಂಡಿಯನ್ ಕಂಡೀಷನ್ಸಲ್ಲಿ ಪ್ರಸ್ತುತದಲ್ಲಿ ಅದನ್ನು ಯೂಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಯಾಕಂದರೆ ಈಗ ಫಾರಿನ್ ಕಂಟ್ರೀಸ್ನಲ್ಲಿ ಏನಿದೆ, ಒಂದು ಸಾರಿ ಹತ್ತಿ ಏನು ಬೆಳಿತೀವಿ ಅದು ಒಂದೇ ಒಂದು ಸಾರಿ ಹಾರ್ವೆಸ್ಟಿಂಗ್ ಬರೋ ತರ ಅವ್ರು ಮಾಡ್ತಾರೆ. ಅದು ಒಂದೇ ಸರಿ ಅದು ಅಂದ್ರೆ ಅದ್ರೊಳಗಡೆ ಒಂದ್ಸರಿ ಮಷಿನ್ ಹೋಯ್ತು ಅಂದ್ರೆ ಹತ್ತಿ ಎಲ್ಲ ತಗೊಂಡ್ಬಿಡ್ತದೆ, ಬಟ್ ಬೆಳೆ ಎಲ್ಲ ಹಾಳಾಗಿಬಿಡ್ತದೆ ಅದು. ಸೊ ಹಿಂಗಾಗಿ ಅಲ್ಲೆಲ್ಲ ಒನ್ಸ್ ಓವರ್ ಪಿಕ್ಕಿಂಗ್ ಅಂತ ಕರೀತಾರೆ, ಒಂದೇ ಸರಿಗೆ ಎಲ್ಲ ಬಾಲ್ಸ್ ಹೊಡಿತದೆ, ಒಂದೇ ಸರಿ ಹಾರ್ವೆಸ್ಟಿಂಗ್ ಆಗ್ತದೆ. ಅಂತ ಒಂದು ಪ್ರದೇಶದಲ್ಲಿ ಮಷಿನ್ಗಳು ವರ್ಕ್ ಆಗ್ತಾ ಇದ್ದಾವೆ. ಬಟ್ ಅದು ನಮ್ಮ ಒಂದು ಕಂಡೀಷನ್ಸ್ಗೆ ಬಂದಾಗ ಇಲ್ಲಿ ಮಿನಿಮಮ್ ಅಥವಾ ಮೂರು ಸರಿ ಆದರೂ ಹಾರ್ವೆಸ್ಟಿಂಗ್ ಮಾಡಬೇಕಾಗ್ತದೆ. ಇಂಥ ಕಂಡೀಷನ್ನಲ್ಲಿ ನಾವು ಮಷಿನ್ಗಳನ್ನು, ಅದು ಭಾಳ ಸೊಫಿಸ್ಟಿಕೇಟೆಡ್ ಕಾಂಪ್ಲಿಕೇಟೆಡ್ ಮಷಿನ್ಸು, ಅಟ್ಲೀಸ್ಟ್ ಮಿನಿಮಮ್ ಅಂದರೆ 1-1.5 ಕೋಟಿ ರೂಪಾಯಿ ಕಾಸ್ಟ್ ಆಗ್ತವೆ ಮಷಿನ್ಸ್. ಸೊ ಅಂಥ ಮಷಿನ್ಸು ಬೆಳೆ ಪದ್ಧತಿಯಲ್ಲಿ ಅದನ್ನು ಉಪಯೋಗ ಮಾಡೋದು ಕಷ್ಟ ಆಗ್ತಾ ಇದೆ. ಹೀಗಾಗಿ ಈವನ್ ಕೆಲವೊಂದು ಕಾಟನ್ ರಿಸರ್ಚ್ ಸೆಂಟರ್ಸ್ ನಮ್ಮ ದೇಶದಲ್ಲಿ ಏನಿದ್ದಾವೆ ಅದನ್ನು ಮಷಿನ್ಸನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕೋಸ್ಕರ ತಳಿಯ ವಿವಿಧ ತಳಿಗಳ ಒಂದು ಮೇಲೆ ರಿಸರ್ಚ್ ಕೂಡ ಮಾಡ್ತಾ ಇದ್ದಾರೆ. ಅಂತ ಒಂದೇ ಸರಿಗೆ ಹೊಡೆದು ಒಂದೇ ಸರಿ ಹಾರ್ವೆಸ್ಟಿಂಗ್ ಆಗುವಂತ ತಳಿಗಳ ಬಗ್ಗೆ ಕೂಡ ಸಾಕಷ್ಟು ರಿಸರ್ಚ್ ಕೂಡ ನಡೆದಿದೆ. ಅಂತ ಒಂದು ರಿಸರ್ಚ್ಗಳು ಫಲಪ್ರದ ಆದಾಗ ಮಷಿನ್ಸ್ ಬಂತು ಅಂದ್ರೆ ನಮಗೆ ಒಳ್ಳೆ ಎಲ್ಲ ನಮ್ಮ ಇವನ್ ನಮ್ಮ ಪೂರ್ತಿ ದೇಶದಲ್ಲಿಯೇ ಎಲ್ಲ ಕಾಟನ್ ಬೆಳೆಯೋರಿಗೆಲ್ಲ ಒಳ್ಳೇದಾಗ್ತದೆ. ಬಿಕಾಸ್ ಈಗೇನಿದೆ ಸ್ಪ್ರೇಯಿಂಗ್ ಕೂಡ ಎಲ್ಲ ಮಷಿನ್ಸ್ ಬಂದಿದೆ, ಯಾರಿಗೂ ಕಷ್ಟ ಇಲ್ಲ. ಈ ಹತ್ತಿ ಬಿಡಿಸೋದೇ ಒಂದು ದೊಡ್ಡ ಕತೆ ಆಗಿಬಿಟ್ಟಿದೆ. ಯಾಕಂದ್ರೆ ಲೇಬರ್ಸ್ ಸಿಗಲ್ಲ ಟೈಮಿಗೆ, ಮಳೆ ಬರ್ತದೆ ಅವು ಬಿದ್ದು ಹಾಳ ಹಿಂಗೆಲ್ಲ ಆಗಿ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಮಷಿನ್ಸ್ ಕೂಡ ಅಂದ್ರೆ ಮಷಿನ್ಗಿಂತ ನಮ್ಗೆ ತಳಿಗಳ ಅಭಿವೃದ್ಧಿ ಕೂಡ ಆಗ್ಬೇಕಾಗಿದೆ. ಜೊತೆಗೆ ಈಗಾಗಲೇ ಕೆಲವೊಂದು ಈ ಒಂದು ಟ್ರ್ಯಾಕ್ಟರ್ ಮತ್ತು ಇನ್ನಿತರ ಇಕ್ವಿಪ್ಮೆಂಟ್ಸ್ ಕಂಪನಿಗಳೇನಿದೆ ಅವರು ಲೋ ಕಾಸ್ಟ್ ಅಲ್ಲಿ ಏನಾದ್ರೂ ಹತ್ತಿ ಬಿಡಿಸುವಂತ ಮಷಿನ್ಸ್ ಮಾಡಕ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಅವು ಕೂಡ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತದೆ ಅಂತ ನೋಡ್ಬೇಕಾಗಿದೆ. ಬಟ್ ಪ್ರಸ್ತುತದಲ್ಲಿ ಅದು ಇಲ್ಲ. ಹೀಗಾಗಿ ನೀವೆಲ್ಲ ಏನು ಇಲ್ಲಿ ಹಾರ್ವೆಸ್ಟಿಂಗ್ ಅಂದ್ರೆ ಪಿಕ್ಕಿಂಗ್ ಲೇಬರ್ಸ್ ಇಂದ ಮಾಡಿಸ್ತಾ ಇದ್ದಾರೆ, ಅದರ ಬಗ್ಗೆ ಕೂಡ ನೀವೆಲ್ಲ ಸ್ಟಡಿ ಮಾಡಿದಿರಿ. ಸ್ಟಡಿ ಮಾಡಿದಾಗ ನಿಮ್ಗೆ ಅದರ ಒಂದು ಪ್ಲಸ್ ಮೈನಸ್ ಪಾಯಿಂಟ್ಸ್ ನಿಮ್ಗೆ ಹುಡುಗರಿಗೆಲ್ಲ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಉದ್ದೇಶ ಇಷ್ಟೇ, ಡಿಗ್ರಿ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀರಿ, ನಿಮ್ಗೆ ನೀವು ಬರೀ ಎಲ್ಲರೂ ನೌಕರಿ ಮಾಡಬೇಕು ಜಾಬ್ ಮಾಡಬೇಕು ಅಂದ್ರೆ ಅದು ನನಗೇನು ಸೂಕ್ತ ಅಲ್ಲ ಅನಿಸ್ತದೆ. ಯಾರ್ಯಾರು ಜಾಬ್ ಮಾಡಬೇಕು ಕೆಲವರಿಗೆ ಸಿಗ್ಬೋದು, ಮತ್ತೆ ಕೆಲವರಿಗೆ ಹೈಯರ್ ಎಜುಕೇಶನ್ ಅಂದ್ರೆ MSc PhD ಮಾಡಿಕೊಂಡು ಅವರು ಕೂಡ ಅಕಾಡೆಮಿಕ್ ಲೈನ್ ಅಲ್ಲಿ ಹೋಗ್ಬೋದು. ಇನ್ನು ಹಲವಾರು ಜನ ಏನು ಅಗ್ರಿಕಲ್ಚರ್ ಈಗ ನಾವು ಈ ಮಾಡೋ ಉದ್ದೇಶನೇ ಅದು, ಹಳ್ಳಿಗಳಲ್ಲಿ ಬಂದು ಅವರು ಸಾಕಷ್ಟು ಇಲ್ಲಿನ ಒಂದು ಸ್ಟಡಿ ಮಾಡಿದಾಗ ಅವರಿಗೂ ಕೂಡ ಒಂದು ಮೋಟಿವೇಶನ್ ಸಿಗ್ತದೆ ಹಳ್ಳಿಯಲ್ಲಿ. ಅವರು ಮುಂದಿನ ದಿನಗಳಲ್ಲಿ ಹೋಗಿ ಇಲ್ಲಿ ನಾನು ಹೇಳೋದಷ್ಟೇ 80-90% ವಿದ್ಯಾರ್ಥಿಗಳೇನಿದ್ದಾರೆ ಎಲ್ಲರೂ ರೈತರ ಮಕ್ಕಳು ಇದ್ದಾರೆ. ಹೊಲ ಇಲ್ಲದೆ ಇರೋರು ಅಥವಾ ರೈತರ ಮಕ್ಕಳು ಇಲ್ಲದೆ ಇರೋರು ಮೇಬಿ 10-15% ಇರ್ಬೋದು. ಹೀಗಾಗಿ ಅವರು ಮುಂದೆ ತಮ್ಮ ಜೀವನದಲ್ಲಿ ಒಂದು ಮೋಟಿವೇಶನ್ ಪಡೆದುಕೊಂಡು ಈ ಎಲ್ಲ ಹೈಟೆಕ್ ಮೆಥಡ್ಸ್ ನ ಉಪಯೋಗ ಮಾಡಿಕೊಂಡು ತಮ್ಮ ಊರುಗಳಲ್ಲಿ ಹೋಗಿ ಕೃಷಿಯನ್ನು ಮಾಡಿದ್ದೇ ಆದಲ್ಲಿ ಕೃಷಿ ಮುಂದಿನ ದಿನಗಳಲ್ಲಿ ತುಂಬಾ ಲಾಭದಾಯಕ ಆಗ್ತದೆ ಅಂದ್ರೂ ಕೂಡ ಎರಡನೇ ಮಾತಿಲ್ಲ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಾವು ಕಳೆದಂತಹ 10 ವಾರಗಳ ಕೃಷಿ ಅನುಭವಗಳನ್ನು ಅಖಿಲ, ಪ್ರಾಚಿ ಸಿಂಗ್, ಸಮೃದ್ಧಿ ಶರ್ಮಾ, ಕುಮಾರ್ ಅವಿನಾಶ್, ಪ್ರಜ್ವಲ್ ರಾಠೋಡ್, ಸೌಮ್ಯಶ್ರೀ ಇವರುಗಳು ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ನಂತರ ಮಠಮಾರಿ, ಮರ್ಚೇಟಾಳ್ ಹಾಗೂ ಪೂರ್ತಿಪ್ಲಿ ಗ್ರಾಮದ ರೈತರುಗಳಾದಂತಹ ಲಕ್ಷ್ಮಣ್ ನಾಯಕ್, ಯಲ್ಲಾರೆಡ್ಡಿ, ಜಗದೀಶ್ ಗೌಡ ಇವರುಗಳು ಕೂಡ ತಾವುಗಳು ವಿದ್ಯಾರ್ಥಿಗಳೊಂದಿಗೆ ಕಳೆದ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳಿ ವಿದ್ಯಾರ್ಥಿಗಳಿಗೆ ಶುಭವನ್ನು ಹಾರೈಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಸಹ ಸಂಶೋಧನಾ ನಿರ್ದೇಶಕರಾದಂತಹ ಡಾಕ್ಟರ್ ಅಮರೇಗೌಡ ಇವರುಗಳು ಮಾತನಾಡಿ ವಿದ್ಯಾರ್ಥಿಗಳೊಂದಿಗೆ ರೈತರೊಂದಿಗೆ ತಮ್ಮ ವಿಚಾರವನ್ನು ಹಂಚಿಕೊಂಡರು. ಮುಖ್ಯವಾಗಿ ಈ ಕೃಷಿ ಕಾರ್ಯಕ್ರಮ ಸೇರ್ಬರೋದಿದ್ದು ನಾವು ಕೃಷಿ ವಿಶ್ವವಿದ್ಯಾಲಯದ ಗುರಿ ಏನಂದ್ರೆ ವಿದ್ಯಾರ್ಥಿಗಳಲ್ಲಿ ಕೃಷಿಯಿಂದ ತಮ್ಮ ಜೀವನ ಸಾಗಿಸ್ಬೇಕು ಅನ್ನೋದು ಒಂದು ಮಾನಸಿಕ ಸ್ಥೈರ್ಯ ಬರಬೇಕಂತ. ಅವರೆಲ್ಲ ಈಗ ಎಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳು 4-5 ಕಾಂಟ್ಯಾಕ್ಟ್ ಫಾರ್ಮರ್ಸ್ ಮಾಡಿಕೊಂಡು ಅವರು ಯಾವ್ಯಾವ ಬೆಳೆಗಳನ್ನು ಬೆಳೀತಾರ, ಯಾವ್ಯಾವ ಬೆಳೆಗಳಲ್ಲಿ ಹೆಚ್ಚಿನ ಉತ್ಪಾದನೆ ಬರ್ತದೆ, ಮತ್ತು ಯಾವ್ಯಾವ ಬೆಳೆಗಳಲ್ಲಿ ಯಾವ್ಯಾವ್ದು ಸಮಸ್ಯೆಗಳಿದ್ದಾವ ಅವನ್ನೆಲ್ಲಗಳನ್ನು ಅರಿತುಕೊಂಡಿದ್ದಾರೆ ಅವರು. ಇದನ್ನೆಲ್ಲ ನೋಡಿ ರೈತರು ಯಾವ ವಿದ್ಯಾರ್ಥಿಗಳು ಹೇಳಿಲ್ಲ ಸರ್ ನಾವು ನೌಕರಿ ಸಿಗಲಿಲ್ಲ ಅಂದ್ರೂ ಈ ತರ ಬೆಳಿ ಮಾಡಿ ನಾವು ಒಕ್ಕಲತನ ಮಾಡ್ತೀವಿ ಅಂತಂದು. ಇದು ಮುಖ್ಯ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಕೃಷಿಯಿಂದ ಲಾಭ ಇದೆ. ಈಗ ನೋಡ್ರಿ ಇಲ್ಲೆಲ್ಲ ರೈತರನ್ನ ನೋಡಿರ್ಬೋದು, ನಮ್ಮ ವಿದ್ಯಾರ್ಥಿಗಳು ಹೇಳಿದ್ರು ಸರ್ ಇಲ್ಲೆಲ್ಲ ಶ್ರೀಮಂತರಿದ್ದಾರ, ಪ್ರತಿಯೊಬ್ಬರು 10 ಎಕರೆ 50 ಎಕರೆ 100 ಎಕರೆ ರೈತರಿದ್ದಾರ ಅಂತಂದು. ಒಬ್ರು ಯಾರಾದ್ರೂ ನೀವು ಅನಾಲಿಸಿಸ್ ಮಾಡಿ ಒಂದು 10 ಎಕರೆ ಮಾಡಿದ್ರೆ ಒಂದು ಒಬ್ಬರು ಅಸಿಸ್ಟೆಂಟ್ ಪ್ರೊಫೆಸರ್ ನೌಕರಿಯಷ್ಟು ಜೀವನ ಅವ್ರ ಇನ್ಕಮ್ ತೆಗಿಬಹುದು ಸರ್ ಇಲ್ಲ ಅಂತ ಯಾರು ಹೇಳಿಲ್ಲ. ನೀವು ಅನಲೈಸ್ ಮಾಡಿದ್ದೀರಿ ಇಲ್ಲಿ ಹೇಳಕ್ ಆಗಿರ್ಲಿಲ್ಲ ಅಂತ ನಾ ತಿಳಿತೀನಿ. ಯಾಕಂದ್ರೆ ಇಲ್ಲಿ ಭೂಮಿಗಳು ಅತಿ ಫಲವತ್ತಾದಂತ ಭೂಮಿಗಳಿದ್ದಾವೆ. ಆದ್ರೆ ಏನಾಗ್ತದೆ ರೈತರಲ್ಲಿ ಬೇರೆ ಮುಖ್ಯವಾಗಿ ಬರೀ ಮೆಣಸಿನಕಾಯಿ, ಹತ್ತಿ ಬೆಳೆ ಮತ್ತೆ ಒಂದು 3-4 ಬೆಳೆಗಳಲ್ಲಿ ಅವರು ಹೆಚ್ಚಿನ ಲಾಭ ತೆಗಕತ್ತಿದ್ದಾರ, ಮತ್ತೆ ಅದರಲ್ಲಿ ಹೆಚ್ಚು ತ್ರಾಸಿಲ್ಲ ಇಲ್ಲಿ ಅವ್ರು ಎಲ್ಲ ಅದ್ರಲ್ಲಿ ಅದ್ರ ಸ್ಕಿಲ್ ಇದ್ದಾರೆ ಅಂತಂದು ಅವ್ರಿಗೆ ಬೇರೆ ಸ್ಕಿಲ್ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ಲ. ನಾವು ಈ ಬೆಳೆಯಲ್ದನು ಬೇರೆ ಬೆಳೆ ತೆಗೆದು ನಮ್ಗೆ ಹೆಚ್ಚು ಇಳುವರಿ ತೆಗಿಬಹುದು ಅನ್ನೋದು ಇನ್ನು ಅವ್ರಿಗೆ ಮಾಹಿತಿ ಸಿಕ್ಕರೆ ಇದ್ರಿಗಿಂತ ಅವ್ರು ಹೆಚ್ಚೆಚ್ಚಿಗೆ ತಮ್ದು ಪರಿಣಿತಿ ಮಾಡಿಕೊಂಡು ಹೆಚ್ಚಿನ ಲಾಭ ತಗೋಬೇಕಂತ. ಇಲ್ಲ ರೈತರು ಮಾಡ್ತಾ ಇರುವಂತ ಅನೇಕ ತಪ್ಪುಗಳನ್ನು ನೀವು ಅನಾಲಿಸಿಸ್ ಮಾಡಿದ್ರಿ. ನೀವು ಅಂದ್ರೆ ನೀವು ಈಗ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ನೋಡಿ ಆಧುನಿಕ ತಂತ್ರಜ್ಞಾನಗಳನ್ನು ಎಷ್ಟು ಮಂದಿ ಬಳಸ್ತಾರ ಅಂತಂದು ನೀವೆಲ್ಲ ಹೇಳಿದ್ರಿ. ಸುಮಾರು ನಮ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸರ್ ಇವರಿಗೆ ಮಾಹಿತಿ ಇದೆ. ಯಾವ್ದೇ ರೋಗ ಬಂದ್ರೆ ಯಾವತರ ಕಂಡಿಡಬೇಕು, ಯಾವ್ದೇ ಹುಳ ಬಂದ್ರೆ ಯಾವತರ ಕಂಡಿಡಬೇಕು, ಮತ್ತೆ ಯಾವ್ದೋ ಪೋಷಕಾಂಶಗಳ ಕೊರತೆ ಅದ ಅಂತಂದ್ರೆ ಮತ್ತೆ ಅವ್ರು ಹೆಂಗ ಫರ್ಟಿಲೈಸರ್ ಹಾಕ್ತಾರ ಅಂತ ಮತ್ತೆ ನೀವೆಲ್ಲ ಹೇಳ್ತಾ ಇದ್ರಿ. ರೈತರು ಮತ್ತೆ ಆಗಲೇ ಚರ್ಚೆ ಬಂದಾಗ ಏನಿಲ್ಲ ಅಂದ್ರೂ ಒಂದೊಂದು ಬೆಳಿಗ್ಗೆ 8-10 ಸ್ಪ್ರೇಗಳನ್ನು ಮಾಡ್ತಾರ ಅಂತ. ನೀವು ಒಂದು 70 ದಿವಸ ಇದ್ದಾಗ ನಿಮ್ ಕಾಂಟ್ಯಾಕ್ಟ್ ರೈತರ ಹತ್ರ ಅವ್ರಿಗೆ ಸಾಕಾದ ಅವಶ್ಯಕತೆ ಬಂದಾಗ ಅಷ್ಟೇ ನೀವು ಈ ಎಣ್ಣೆ ಹೊಡಿಬೇಕಿತ್ತು ಅಂತ ಹೇಳಿರಿ ಅಂತ ನಾ ತಿಳ್ಕೊಂತೀನಿ. ಯಾಕಂದ್ರೆ ರೈತರಲ್ಲಿ ಏನಾದ್ರೂ ಅಂಜಿಕೆ ಅಂದ್ರೆ ಯಾವ ಹುಳ ಬರ್ತಾವ ಅಂತಾನೆ ಮುಂಜಾಗ್ರತವಾಗಿ ಸ್ಪ್ರೇ ಮಾಡ್ತಾನೆ ಇರ್ತಾರ ಅವ್ರು. 10 ದಿವಸಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ಪಕ್ಕದಾಗ ಯಾರು ಹೊಲದವ್ರು ಸ್ಪ್ರೇ ಮಾಡಿದ್ರೆ ಸಾಕು, ಏ ಹೋಗೋ ನಮ್ಮ ಹೊಲದಾಗ ಏನಾರು ಹುಳ ಅದಾವ ನೋಡಂತಂದು ಅಂಗಡಿಕಾರ ಹತ್ರ ತಂದ್ರೆ. ಮತ್ತೆ ಸಾಕಷ್ಟು ಅವ್ರಿಗೆ ಮಾಹಿತಿ ಕೊಡೋರು, ಈ ಹೊಲಗಳಿಗೆ ಕೀಟ ಮತ್ತು ರೋಗಗಳಿಗೆ ಅವ್ರಿಗೆ ಉಪದೇಶ ಮಾಡೋರು ಯಾರಂದ್ರೆ ಅಂಗಡಿಕಾರರು, ಫರ್ಟಿಲೈಸರ್ ಶಾಪ್ನವರೇ. ಈಗ ನಮ್ದು ರೈತರಿಗೆ ಕೃಷಿ ವಿಶ್ವವಿದ್ಯಾಲಯದಲ್ಲೂ ನಿಮ್ಗೆ ಮಾಹಿತಿ ಸಿಗ್ತದೆ. ಇದು ಕೃಷಿ ವಿಶ್ವವಿದ್ಯಾಲಯ ಮತ್ತು ರೈತರ ನಡುವೆ ಸಂಪರ್ಕ ಹೆಚ್ಚಾಗಿದೆ ಅಂತ ನಾನು ತಿಳಿಸುತ್ತಾ. ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಸಹ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಎ.ಆರ್. ಕುರುಬರ್ ಇವರುಗಳು ಕೂಡ ಮಾತನಾಡಿ ತಮ್ಮ ಬಾಲ್ಯದ ಜೀವನದ ಅನುಭವಗಳನ್ನ, ತಾವು ರಾವಿಯಲ್ಲಿ ಕಳೆದಂತಹ ಅನುಭವಗಳನ್ನ ವಿದ್ಯಾರ್ಥಿಗಳಿಗೆ ಹಂಚಿಕೊಳ್ಳುತ್ತಾ ಕೃಷಿ ಮೇಳಕ್ಕೆ ಆಹ್ವಾನವನ್ನ ನೀಡಿದರು. ನಾನು ಮಠಮಾರಿಯನ್ನ ಮರೆಯುವುದಿಲ್ಲ. ನನಗೆ 36 ವರ್ಷಗಳ ಹಿಂದೆ 1988 ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿ ನಿಮ್ಮ ತರನೇ ನಾನು ಈ ಒಂದು ಹಳ್ಳಿಯಲ್ಲಿ ನಿಮ್ಮ ತರನೇ ಶಿಬಿರಾರ್ಥಿ ಮುಗಿಸಿದ್ದೇನೆ. ಬ್ಯಾಚಿನ ವಿದ್ಯಾರ್ಥಿಯಾಗಿ ಮತ್ತೊಮ್ಮೆ ಮಟ್ಟಮಾರಿ ಊರಿಗೆ ಧನ್ಯವಾದ ಹೇಳಬೇಕಂತ ಹೇಳಿ ನಿಂತಿದ್ದೀನಿ. ನಾ ಸಹವಿಸ್ತರಣಾ ನಿರ್ದೇಶಕನಾಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೆಲಸ ಮಾಡ್ತಿರೋದ್ರಿಂದ ತಮಗೆಲ್ಲರಿಗೆ, ಎಲ್ಲ ರೈತರಿಗೆ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಇದೇ ತಿಂಗಳು ಮುಂದಿನ ವಾರ 7-8-9 ನಮ್ಮಲ್ಲಿ ಕೃಷಿ ಮೇಳ ಇದೆ ರಾಯಚೂರದಲ್ಲಿ, ನಮ್ಮ ವಾವರಣದಲ್ಲಿ. ತಾವೆಲ್ಲರೂ ಆ ಒಂದು ಹಬ್ಬಕ್ಕೆ ತಾವೆಲ್ಲರೂ ಬರಬೇಕು ಅಂತೇಳಿ ನಿಮ್ಗೆ ಆಮಂತ್ರಣ ಪತ್ರಿಕೆಯನ್ನ ಈ ಮುಖಾಂತರ ತಮಗೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ದಯಮಾಡಿ ಬರಬೇಕು. 200-250 ಮಳಿಗೆಗಳು ಬರುತ್ತವೆ. ವಿಶೇಷವಾದ ಒಂದು ವಿಷಯಗಳ ಚರ್ಚೆನೂ ಇದೆ. ಅವುಗಳನ್ನ ನೋಡಿಕೊಂಡು ತಮ್ಮ ಒಕ್ಕಲುತನದಲ್ಲಿ ಅಳವಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊತೀನಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕೃಷಿ ಮಹಾವಿದ್ಯಾಲಯ ರಾಯಚೂರಿನ ಡೀನ್ ಡಾಕ್ಟರ್ ನಾರಾಯಣ ರಾವ್ ಇವರುಗಳು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನ ಆಡಿದರು. ಪ್ರಥಮವಾಗಿ ಬಂದ್ವಿ ಒಂದು ನಮ್ಮ ವಿದ್ಯಾರ್ಥಿಗಳನ್ನ ಈ ಹಳ್ಳಿಗಳಿಗೆ ಹಾಕೋಣ ಅಂತ. ಆ ಟೈಮ್ನಾಗ ವಸತಿ ಬಗ್ಗೆ ಇದು ಮಾಡಿದತ್ನಾಗ ಅವರು ಎಲ್ಲರೂ ಇಮಿಡಿಯೇಟ್ ಆಗಿ ಕರೆದ್ಬಿಟ್ಟು ನಮ್ಮಲ್ಲಿ ಮಾಡ್ರಿ ಎಲ್ಲ ನಾವೇನ್ ಕೇಳಿದ್ವೋ ಎಲ್ಲ ವಸತಿಗೆ ಅನುಕೂಲ ಮಾಡಿಕೊಟ್ರು. ವಿದ್ಯಾರ್ಥಿಗಳು ಇರೋದಕ್ಕೆ ಪ್ರಪ್ರಥಮವಾಗಿ ಮಠಮಾರಿ ಗ್ರಾಮ ಅಂತ ನಮ್ಗೆ ಇಮಿಡಿಯೇಟ್ ಬರೋ ತಡೆಯಲ್ಲ ಸ್ವಾಮಿಗಳು ಅವರು ಎಲ್ಲದಕ್ಕೂ ಓಕೆ ಅಂದ್ಬಿಟ್ರು. ಹುಡುಗರಿಗೆ ಒಂದು ವಸತಿ ಸಲುವಾಗಿ ಶನಿವಾರ, ಆದಿತ್ಯವಾರ, ಸೋಮವಾರ ನಮ್ಮ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ದೊಡ್ಡ ಮಟ್ಟದ ಒಂದು ಕೃಷಿ ಮೇಳ ನಡೀತದೆ. ಸೊ ಅದೇ ರೀತಿ ಇದು ಒಂದು ಸಣ್ಣ ಕೃಷಿ ಮೇಳ ಆಗಿದೆ ನಮಗೆ ನೋಡಿದ್ರೆ. ಯಾಕಂದ್ರೆ ಹುಡುಗರು ನಾವು ಮೊದಲಿಂದೆಲ್ಲ ಮಾಡ್ತಿದ್ವಿ, ಬೇರೆ ಬೇರೆ ಹಳ್ಳಿನಾಗ ಬೇರೆ ಬೇರೆ ಮಾಡ್ತಿದ್ರು. ಆದ್ರೆ ಈ ಸರಿ ಒಂದು ಹೊಸ ಇದು ಮಾಡೋಣ, ಪ್ರಯೋಗ ಮಾಡೋಣ ಅಂತ ಎಲ್ಲ ಹಳ್ಳಿಗಳದ್ದು ಸೇರಿಸಿ 3 ಹಳ್ಳಿಗಳಿಂದನು ಒಂದು ಕಮಾನ ಮಾಡಿದ್ರೆ ಚೆನ್ನಾಗುತ್ತೆ ಅಂತೇಳಿ ಆ ಒಂದು ಪ್ರಯೋಗ ಮಾಡಿದ್ವಿ. ಅದು ನನಗೆ ತಿಳಿದಂಗೆ ಯಶಸ್ವಿಯಾಗಿದೆ. ನಮ್ಮ ಒಂದು ಕೋಆರ್ಡಿನೇಟರ್ಗಳು ಏನು ಸರಿ ಓಡಿಸಿದ್ರು ಇವತ್ತು ಅದು ಯಶಸ್ವಿ ಆಗಿದೆ ಅಂತ ನಾನು ತಿಳ್ಕೊಂತೀನಿ. ಸೊ ಅದನ್ನು ಚೆನ್ನಾಗಾಗಿದೆ. ಈ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪುರ್ತಿಪ್ಲಿ, ಮರ್ಚೆಟ್ ಹಾಳ್, ಮಠಮಾರಿ ಗ್ರಾಮದ ಪ್ರಗತಿಪರ ರೈತರು, ಬಿಎಸ್ಸಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು, ರೈತರು, ರೈತ ಮಹಿಳೆಯರು ಪಾಲ್ಗೊಂಡಿದ್ದರು. ಇದುವರೆಗೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಕೃಷಿ ಮಹಾವಿದ್ಯಾಲಯ ರಾಯಚೂರು ಅವರ ಸಹಭಾಗಿತ್ವದಲ್ಲಿ ತಾಲೂಕಿನ ಮಠಮಾರಿ ಗ್ರಾಮದಲ್ಲಿ ದಿನಾಂಕ 30/11/2024 ನಡೆದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಸುಗ್ಗಿ ಹಬ್ಬ 2024 ಸಮಾರೋಪ ಸಮಾರಂಭದ ಬಾನುಲಿ ವರದಿಯನ್ನ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಸ್ತುತಿ ಅಮರೇಶ್ ಆಶಿಹಾಳ್. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನ ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ 1-2 ದಿನ ನಂತರ ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಚದುರಿದಂತೆ ತುಂತುರು ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 28.5-29.4 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 18.7-23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ.

ಮಹಾರಾಜನಕ ನಿನ್ನ ಚಾರು ಮಹಿಮೆಯನ್ನ ಮಹಾರಾಜನಕ ನಿನ್ನ ಚಾರು ಮಹಿಮೆಯನ್ನು ಧರುಣಿಯೋಳಾರು ಪಲ್ಲರು ಧರುಣಿಯೋಳಾರು ಪಲ್ಲರು ಚಿರಕೇರಿ ವಾಸನೆ ತಿಳಿಯದು ನಿನ್ನ ಮಾಯಾ ಜಗನ್ನಾಥ